ದಸವಾರು ಕಲಶಂಗಳ ಆವಿಷನೆ ವಜ್ರಗಳ ರುಚಿ ಚದುರಾಶ್ರಯ ಕಳವಾರು ಕಳಶಂಗಳ ಮೆಸೋನೆ ವಜ್ರಗಳ ರುಚಿ ಚದುರಾಶ್ರಮ ದಸವಾರು ಕಲಶಂಗಳ ವಾಸಿಯು ವಸದು ಹತ್ತವತರ ಕೆತ್ತಿದ ಕಮಟಿಮ್ಮ ಕನದಿ ವಾಸಿಯು ವಸದು ಹತ್ತವತರ ಕೆತ್ತಿದ ವಿಶುಪ ವಡ್ಡ್ಯಾಣರೆ ನಡುವೆ ನದು ನಗುತ ಸಾವಿತ್ರಿ ದೇವಿಯು ಬಂದು ಶಿರಸಿನ ಮೇಲೆ ಸಾತಿರ ತಳದ ಪದ್ಮವ ಶಿರಸಿನ ತಳದ ಪದ್ಮವ ಮನೆಯೊಳಾಡುವ ಏಳು ಕೋಟಿ ಸುಮಂತ್ರ ದೇವತೆ ಬಂದ ನವತ ಕಳಸಿ ಬ್ರಹ್ಮ ನಂದಾಚರತೆಯ ನೆತ್ತೆ ಸಲಗುವ ನಿಂದೋ ಹೃದಯಾಂಗಣ ಬಾಂಗೋ ಮೋದಿ ಹಾಡೋ ನೋಡಿ ಕಯಾದೇನು ಎಂದೋ